ಸಿ ಲಿಡ್ಕರ್, ನಂಬಿಕೆ ನಿರಂತರ. ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿರಿ. ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಸಹಕರಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು. ನೀವು ಸ್ಕ್ಯಾಮರ್ಸ್ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತ. ಒಂದು ಮುಖ್ಯ ಪ್ರಶ್ನೆ, ಯಾರಾದರೂ ಅಪರಿಚಿತ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ ಒಂದು ಎಕ್ಸ್ಪರ್ಟ್ ಸ್ಟಾಕ್ ಟಿಪ್ ಕೊಟ್ಟು ಆಪ್ ಡೌನ್ಲೋಡ್ ಮಾಡಿ ಹಣ ಡಬಲ್ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ತೀರಿ? ಎ, ಥಟ್ಟನೆ ಆಪ್ ಡೌನ್ಲೋಡ್ ಮಾಡ್ತೀರಿ? ಬಿ, ಅವರಿಂದ ಇನ್ನಷ್ಟು ಟಿಪ್ಸ್ ತಗೊಳ್ತೀರಿ? ಸಿ, ಮೊದಲು ಅಡ್ವೈಸರ್ ಬಗ್ಗೆ ಪೂರ್ತಿ ತನಿಖೆ ಮಾಡ್ತೀರಿ? ನಿಮ್ಮ ಉತ್ತರ ಸಿ ಅಂತಾದ್ರೆ ತುಂಬಾ ಚೆನ್ನಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. ಯುಪಿಐ ಮೂಲಕ ಜನಹಿತಕ್ಕಾಗಿ ಜಾರಿಗೆ. ತಜ್ಞವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆಧುನಿಕ ಕೃಷಿಗಾಗಿ ಯಂತ್ರೋಪಕರಣಗಳು ಈ ವಿಷಯ ಕುರಿತು ವಿಜಯಪುರದ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಮೇಶ್ ಬೀರ್ಗಿ ಅವರ ಧ್ವನಿ ಮುದ್ರಣವನ್ನು ಆಲಿಸುವಿರಿ. ರೈತನಿಲ್ಲದೆ ಊರು ಇಲ್ಲ, ಊರು ಇಲ್ಲದೆ ದೇಶ ಇಲ್ಲ ಎಂಬಂತೆ ನಮ್ಮ ಅನ್ನದಾತ, ಪರಿಸರ ರಕ್ಷಕ, ಆಮೇಲೆ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿರ್ತಕ್ಕಂಥ ಈ ರೈತನ ಒಂದು ಜ್ಞಾನ, ಆಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ, ವಿಜ್ಞಾನದಲ್ಲಿ ಆಗ್ತಕ್ಕಂಥ ಅನೇಕ ಬದಲಾವಣೆಗಳನ್ನು ಅವರ ಹೊಲಗಳಿಗೆ, ಅವರ ಪ್ರತಿಯೊಬ್ಬರ ಮನೆ ಮನೆಗೂ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಅತಿ ಅವಶ್ಯಕವಾಗಿರ್ತಕ್ಕಂಥ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅತಿ ಅವಶ್ಯಕವಾಗಿರ್ತಕ್ಕಂಥ ಈ ಒಂದು ವಿಷಯವನ್ನು ಮಂಡನೆ ತಮ್ಮೆಲ್ಲದರ ಮುಂದೆ ಮಾಡಲಿದ್ದೇನೆ. ಸೊ ಇಂದು ನಾವು ಭಾರತದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಅದು ಕೃಷಿಯಲ್ಲಾಗಿರ್ಬೋದು ಅಥವಾ ನಮ್ಮ ದಿನನಿತ್ಯದ ದೈನಂದಿನ ಜೀವನದಲ್ಲಾಗಿರ್ಬೋದು, ನಾವು ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ದೀವಿ. ಮೊದಲು ನಮ್ಮ ಅರ್ಧದಷ್ಟು ಶಕ್ತಿಯನ್ನು ನಾವು ಬರೇ ಮನೆಗೆ ನೀರು ತರುವುದರಲ್ಲಿನೇ ವ್ಯಯ ಮಾಡ್ತಿದ್ದೀವಿ. ಅಂದರೆ ಹಳ್ಳಿಗಳಲ್ಲಿ ಇಂದಿಗೂ ಸಹ ಅಥವಾ ಸಿಟಿಗಳಲ್ಲಿ ನಮ್ಮ ಮನೆಗೆ ಕುಡಿಯುವ ನೀರು ತರುವುದರಲ್ಲಿ ನಮ್ಮ ಬಹಳಷ್ಟು ಶ್ರಮವನ್ನು, ನಮ್ಮ ಮಾನವ ಶಕ್ತಿಯನ್ನು ನಾವು ಅದರಲ್ಲೇ ವ್ಯಯ ಮಾಡ್ತಿದ್ದೀವಿ. ಆದರೆ ಇವತ್ತೇನಾಗ್ತಿದೆ ಅಂತಂದರೆ, ನಾವು ಕೇವಲ ಒಂದು ಬಟನನ್ನು ಪ್ರೆಸ್ ಮಾಡುವ ಮುಖಾಂತರ ಅಥವಾ ಒಂದು ಮೊಬೈಲಿಂದ ಮಿಸ್ ಕಾಲ್ ಮಾಡುವ ಮುಖಾಂತರ ನಮ್ಮ ಮೋಟರ್ ಆನ್ ಆಗುತ್ತೆ, ಸ್ವಿಚ್ ಆನ್ ಆಗುತ್ತೆ, ಅಷ್ಟೊಂದು ನೀರು ನಾವು ಕೇಂದ್ರೀಕರಿಸಿ ಅದನ್ನು ಉಪಯೋಗಿಸಬಹುದು. ಯಾವುದೇ ರೀತಿಯ ಒಂದು ಮಾನವನ ಸ್ನಾಯುಬಲವನ್ನು ನಾವು ಇಲ್ಲಿ ಉಪಯೋಗಿಸದೆ ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇಂಥ ಅನೇಕ ಬದಲಾವಣೆಗಳನ್ನು ನಾವು ಕೃಷಿಯಲ್ಲೂ ಸಹ ಇಂದಿಗೂ ಕಾಣಬಹುದು. ಸೊ ಅವುಗಳಲ್ಲಿ ಭಾರತದ ಕೃಷಿ ಯಾಂತ್ರೀಕರಣ ಪ್ರಸ್ತುತ ಸ್ಥಿತಿ, ಅದರ ಅಗತ್ಯತೆ, ಮುಂದುವರೆದು ತಂತ್ರಜ್ಞಾನಗಳು ಮತ್ತು ಸವಾಲುಗಳ ಮತ್ತು ಭವಿಷ್ಯದ ಅವಕಾಶಗಳ ಬಗ್ಗೆ ನಾನು ಇವತ್ತು ನಿಮ್ಮೊಂದಿಗೆ ಈ ಒಂದು ವಿಷಯವನ್ನು ಹಂಚಿಕೊಳ್ಳಲು ಇಷ್ಟಪಡ್ತಿದ್ದೇನೆ. ಸೊ ಭಾರತದಲ್ಲಿ ಕೃಷಿ ಯಾಂತ್ರೀಕರಣ ಹಿನ್ನೆಲೆ ಪ್ರಸ್ತುತ ಬಹಳ ವಿಭಿನ್ನವಾಗಿದೆ. ಮೊದಲು ನಾವು ಎಂದು ಕೃಷಿಯನ್ನು ಮಾಡಲು ಪ್ರಾರಂಭಿಸಿದೆವೋ ಅಂದು ಇರತಕ್ಕಂಥ ಕೃಷಿಯಲ್ಲಿನ ಯಾಂತ್ರೀಕರಣ, ಇಂದಿನ ಕೃಷಿಯಲ್ಲಿನ ಯಾಂತ್ರೀಕರಣ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸವಾಗಿದೆ. ಇವತ್ತು ನಾವು ಕೃಷಿ ಮಾಡಬೇಕಂದ್ರೆ ವಿದ್ಯಾವಂತರಾಗಿರಬೇಕು, ಮೊಬೈಲನ್ನು ಬಳಕೆ ಮಾಡ್ತಕ್ಕಂಥವರಾಗಿರಬೇಕು, ಇಂಗ್ಲೀಷನ್ನು ಓದಕ್ಕೆ ಬರುವಂಥವರಾಗಿರಬೇಕು. ಯಾಕಂದರೆ ಬಹಳಷ್ಟು ಟೆಕ್ನಾಲಜಿಗಳನ್ನು ನಾವು ಇವತ್ತು ಒಂದು ಮೊಬೈಲ್ ಅಥವಾ ಅಂತರ್ಜಾಲದ ಮುಖಾಂತರ ತಿಳಿದುಕೊಂಡು ನಮ್ಮ ಹೊಲದಲ್ಲಿ ಅವುಗಳ ಯಶಸ್ವಿನ ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ. ಆ ಬದಲಾವಣೆಗೆ ಹೊಂದಿಕೊಳ್ಳತಕ್ಕಂಥ ಪ್ರಯತ್ನವನ್ನು ದಿನನಿತ್ಯ ಒಂದಲ್ಲ ಒಂದು ರೂಪದಲ್ಲಿ ನಾವು ಮಾಡ್ತಾನೇ ಇದ್ದೀವಿ. ಸೊ ಈ ಎಲ್ಲ ಬದಲಾವಣೆಗಳನ್ನು ನಾವು ಭಾರತದ ಕೃಷಿಯಲ್ಲಿ ಕಂಡುಕೊಳ್ತಾ ಇದ್ದೀವಿ. ಮೊದಲು ನಾವೇನಾಗ್ತಿತ್ತು ಅಂತಂದರೆ, ಎತ್ತುಗಳನ್ನು ಬಳಸಿ, ಮಾನವನ ಒಂದು ಸ್ನಾಯು ಶಕ್ತಿಯನ್ನು ಬಳಸಿ ಅಥವಾ ಬೇರೆ ಬೇರೆ ಒಂದು ಎನಿಮಲ್ಸ್ಗಳನ್ನು ಬಳಸಿ, ಸ್ಥಳೀಯ ಒಂದು ಶಕ್ತಿಯನ್ನು ಬಳಸಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಸೊ ಉಳುಮೆಯ ಪ್ರದೇಶ ಬಹಳ ಕಡಿಮೆ ಇತ್ತು. ಸೊ ನಾವು ಹಾರ್ಡ್ಲಿ ಏನಾಗ್ತಿತ್ತು ಅಂದರೆ, ಪ್ರಸ್ತುತವಾಗಿ ಕೇವಲ ಒಂದು ಅಥವಾ ಎರಡು ಬೆಳೆಗಳನ್ನು ತೆಗೆಯೋದಕ್ಕೆ ಸಾಧ್ಯವಾಗ್ತಿತ್ತು. ಕೇವಲ ರಬ್ಬಿಯಲ್ಲಿ ನಾವು ಬಿತ್ತನೆಯನ್ನು ಮಾಡಿದರೆ ಅದು ಖರೀಫಲ್ಲಿ ನಾವು ಹೊಲವನ್ನು ಬಿತ್ತನೆಯೇ ಮಾಡ್ತಾ ಇರಲಿಲ್ಲ, ಯಾಕೆಂದರೆ ಶಕ್ತಿಯ ಕೊರತೆಯನ್ನು ಎದ್ದು ಕಾಣುತ್ತಿತ್ತು. ಆದರೆ ಇವತ್ತೇನಾಗ್ತಿದೆ ಅಂತಂದರೆ, ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಮನಗೊಂಡು ಬಹಳಷ್ಟು ಯಾಂತ್ರೀಕರಣಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಕೃಷಿಯಲ್ಲಿ ಸಬ್ಸಿಡಿಯನ್ನು ಕೊಟ್ಟು ರೈತರು ಯಂತ್ರಗಳನ್ನು ಬಳಸುವುದಕ್ಕೆ ಯಥೇಚ್ಛವಾಗಿ ಪ್ರೋತ್ಸಾಹಿಸಿ, ಸೊ ಅವುಗಳನ್ನು ಈ ಒಂದು ಕೃಷಿಯಲ್ಲಿ ಶಕ್ತಿಯ ಕೊರತೆಯನ್ನು ನೀಗಿಸಲು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಸೊ ಇವೆಲ್ಲ ಕೃಷಿಯಲ್ಲಿ ನಾವು ಕಾಣ್ತಕ್ಕಂಥ ಬದಲಾವಣೆ, ಇವೆಲ್ಲ ಆಗಿ ಹೋಗಿರ್ತಕ್ಕಂಥದ್ದು 2000 ಮುಂಚೆ ಈ ಥರದ ಒಂದು ಬದಲಾವಣೆಗಳನ್ನು ನಮ್ಮ ಹೊಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಕ್ಕಂಥವು ಏನಪ್ಪಾ ಅಂತಂದರೆ ಟ್ರ್ಯಾಕ್ಟರು, ಪವರ್ ಟಿಲ್ಲರು, ಅನೇಕ ರೀತಿಯ ಉಪಕರಣಗಳು, ಮಷಿನರಿಗಳನ್ನು, ಕಂಬೈನ್ ಹಾರ್ವೆಸ್ಟರ್ಸ್ಗಳು, ರಾಶಿ ಮಾಡ್ತಕ್ಕಂಥ ಯಂತ್ರಗಳು ನಾವು ನಮ್ಮ ಹೊಲದಲ್ಲಿ ನೋಡ್ತಾ ಇದ್ದೀವಿ. ಮುಂಚೆ ನಾವೇನಾದರೂ ತೊಗರಿ ರಾಶಿ ಮಾಡಬೇಕಾಗಿತ್ತು ಅಥವಾ ಹತ್ತಿ ಏನಾದರೂ ಬಿಡಿಸಬೇಕಿತ್ತು ಅಂತಂದರೆ ಒಂದೊಂದು ತಿಂಗಳಗಟ್ಟಲೆ ನಾವು ರಾಶಿ ಮಾಡಿ ಹೊಲದಲ್ಲಿನೇ ಇರಬೇಕಾಗ್ತಿತ್ತು. ಅವು ಕಟಾವು ಮಾಡಿ, ಕಣ ಮಾಡಿ, ಅವುಗಳನ್ನು ಶುಚಿಗೊಳಿಸಿ ಅವು ಮಾರುಕಟ್ಟೆಗೆ ಒಯ್ಯಬೇಕು ಅಂದರೆ ಸಾಮಾನ್ಯವಾಗಿ ಒಂದು ತಿಂಗಳ ಸಮಯವನ್ನು ಹಿಡಿತಿತ್ತು. ಇವತ್ತು ಹೆಂಗಾಗ್ತಿದೆ ಅಂತಂದರೆ ನಮ್ಮ ಕಂಬೈನ್ ಹಾರ್ವೆಸ್ಟರ್ಗಳು ಇರೋದ್ರಿಂದ ಕೇವಲ ಒಂದೇ ಒಂದು ತಾಸಿನಲ್ಲಿ ನಾವು ಸಂಪೂರ್ಣ ನಮ್ಮ ಹೊಲವನ್ನು ರಾಶಿ ಮಾಡಿ ಆ ಒಂದು ದಾನವನ್ನು ನಾವು ಇವತ್ತು ಮಾರುಕಟ್ಟೆಗೆ ತೊಗೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗ್ತಿದ್ದೀವಿ. ಇದು ಯಾಕೆ ಸಾಧ್ಯವಾಗ್ತಿದೆ ಅಂತಂದರೆ ಕೃಷಿಯಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಒಂದು ಯಾಂತ್ರೀಕರಣದಿಂದ. ಸೊ ಇವೆಲ್ಲದರ ಅನೇಕ ರೀತಿಯ ಬೀಜ ಬಿತ್ತನೆ ಯಂತ್ರಗಳು, ಟ್ರ್ಯಾಕ್ಟರ್ಗಳು, ಪವರ್ ಟಿಲ್ಲರ್ಗಳು, ಸ್ಪ್ರೇಯರ್ಗಳು, ಆಮೇಲೆ ಬಯೋಮಾಸ್ ಅಥವಾ ನಾವೇನು ಬೆಳೆದಿರ್ತಕ್ಕಂಥ ರೌದಿಯನ್ನು ಬಳಕೆ ಮಾಡ್ತಕ್ಕಂಥ ಅನೇಕ ತಂತ್ರಜ್ಞಾನಗಳನ್ನು ನಾವಿವತ್ತು ರೈತರು ನಮ್ಮ ಹೊಲಗಳಲ್ಲಿ ಬಳಸ್ತಾ ಇದ್ದೀವಿ. ಸೊ ಇವತ್ತು ನಾವು ಭಾರತೀಯರು ಟ್ರ್ಯಾಕ್ಟರ್ ಒಂದು ಸಮಯದಲ್ಲಿ 1960-70 ದಶಕದಲ್ಲಿ ಟ್ರ್ಯಾಕ್ಟರನ್ನು ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ನಾವು ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ಟ್ರ್ಯಾಕ್ಟರ್ಗಳನ್ನು ಉತ್ಪಾದನೆ ಮಾಡಿ ಒಟ್ಟು ವಿಶ್ವದ ಒಂದು 90-80% ಟ್ರ್ಯಾಕ್ಟರ್ಗಳನ್ನು ನಾವು ಹೊರದೇಶಗಳಿಗೆ ಎಕ್ಸ್ಪೋರ್ಟನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಇದು ಒಂದು ನಮ್ಮ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಸಂಯೋಗ. ಇದಕ್ಕಿಂತಲೂ ಮುಂದಿನಿಂದನೂ ಸಹ ಟ್ರ್ಯಾಕ್ಟರ್ಗಳಲ್ಲಿ ನಾವು ಸ್ವಾವಲಂಬನೆಯನ್ನು ಪಡೆದಿರ್ತಕ್ಕಂಥವ್ರು. ಹಾಗಾಗಿ ನಮಗೆ ಟ್ರ್ಯಾಕ್ಟರ್ನ ಒಂದು ಬೆಲೆಯನ್ನು ಸೀಮಿತವಾಗಿ ಟ್ರ್ಯಾಕ್ಟರ್ನ ರೈತರ ನೆಲುಕುವ ರೀತಿಯಲ್ಲಿ ನಾವು ಅದನ್ನು ಸೃಷ್ಟಿಸಿ ಅದನ್ನು ಬಳಕೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ ಇವತ್ತು. ಸೊ ಅದರೇ ರೀತಿಯಾಗಿ ಕೃಷಿಯಲ್ಲಿ ಯಾಂತ್ರಿಕತೆಯ ಅವಶ್ಯಕತೆ ಇದೇನಾ ಅಂತ, ಯಾಕೆ ಅಂತಂದರೆ ಭಾಳಷ್ಟು ಜನ ರೈತರು ಒಂದು ಸಮಂಜಸವಾಗಿರ್ತಕ್ಕಂಥ ಸ್ಪಷ್ಟವಾದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇವತ್ತಿಗೂ. ಯಾಕೆ ಅಂತಂದರೆ ಅದರಲ್ಲಿ ಬೇಕಾಗಿರ್ತಕ್ಕಂಥ ಬಂಡವಾಳ, ನಾವು ಇವತ್ತು ಒಂದು ಮಷಿನ್ ಅಥವಾ ಒಂದು ಟ್ರ್ಯಾಕ್ಟರ್ನ ತೊಗೊಳ್ಬೇಕು ಅಂತಂದರೆ ಕೇವಲ ಒಂದು ಟ್ರ್ಯಾಕ್ಟರ್ನ ತೊಗೊಂಡ್ರೆ ಸಾಲಕ್ಕಿಲ್ಲ, ಅದ್ರ ಜೊತೆ ಒಂದು ಟ್ರೇಲರ್ ತೊಗೊಳ್ಬೇಕು, ಅದ್ರ ಜೊತೆ ಒಂದು ಎರಡು ಉಪಕರಣಗಳನ್ನು ತೊಗೋಬೇಕು, ನೇಗಿಲು ತೊಗೊಳ್ಬೇಕು. ಹೀಗೆ ತೊಗೋತಾ ಹೋದರೆ ಸಾಮಾನ್ಯವಾಗಿ ಒಂದು ಕೃಷಿ ಯಾಂತ್ರೀಕರಣವನ್ನು ಮಾಡಬೇಕು ಒಂದು 10-15 ಎಕರೆ ಹೊಲಕ್ಕೆ ಅಂತಂದರೆ 15-20 ಲಕ್ಷದಷ್ಟು ನಾವು ನಿವ್ವಳವಾದ ಬಂಡವಾಳವನ್ನು ಹಾಕಬೇಕಾಗಿರುತ್ತೆ. ಸೊ ಹೀಗಾಗಿ ರೈತರಿಗೆ ಒಂದು ಸ್ಪಷ್ಟತೆಯನ್ನು ಸಿಗ್ತಾ ಇಲ್ಲ. ಸೊ ಆದರೂ ಸಹ ಏನಾಗ್ತಿದೆ ಅಂತಂದರೆ ನಾವು ಕೃಷಿಗೆ ಯಾಂತ್ರೀಕರಣ ಅನಿವಾರ್ಯವಾಗಿದೆ. ಯಾಕೆ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಮಿಕರ ಕೊರತೆ ನಾವು ಬಹಳಷ್ಟು ಎದ್ದು ಕಾಣ್ತಾ ಇದ್ದೀವಿ. ಇವತ್ತಿನ ದಿನಗಳಲ್ಲಿ ನಾವು ಹಳ್ಳಿಗಳಲ್ಲಿ ಬೇರೆ ಬೇರೆ ವ್ಯವಸಾಯ ಪದ್ಧತಿಗಳನ್ನು ಒಂದು ಮಾದರಿಗಳನ್ನು ನಾವು ಅಳವಡಿಸ್ಕೊಂಡು ನೋಡ್ತಾ ಇದ್ದೀವಿ. ಆದರೆ ಅವುಗಳನ್ನೆಲ್ಲವನ್ನು ನಾವು ಕೈಗೊಳ್ಳಲು ಸಾಧ್ಯವಾಗ್ತಾ ಇಲ್ಲ ರೈತರಿಗೆ. ಅನೇಕ ರೀತಿಯ ನೈಸರ್ಗಿಕ ಕೃಷಿ ಆಗಲಿ, ಆರ್ಗಾನಿಕ್ ಕೃಷಿ ಆಗಲಿ, ಈ ಎಲ್ಲ ವಿಧಾನಗಳನ್ನು ಅಳವಡಿಸೋದಕ್ಕೆ ರೈತರು ಉತ್ಸುಕತರಾಗಿದ್ದಾರೆ. ಆದರೆ ಅದನ್ನು ಕೆಲಸ ಮಾಡ್ತಕ್ಕಂಥ ಆಳುಗಳು, ಶ್ರಮವನ್ನು ವಹಿಸ್ತಕ್ಕಂಥ ಕೈಗಳು ಅಲ್ಲಿ ಹಳ್ಳಿಗಳಲ್ಲಿ ನಮಗೆ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮಗೆ ಕೃಷಿ ಯಾಂತ್ರೀಕರಣ ಅನಿವಾರ್ಯ ಮತ್ತು ಅವಶ್ಯಕವೂ ಸಹ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ರೈತರ ಶ್ರಮವನ್ನು ಸಹ ಕಡಿಮೆ ಮಾಡಬೇಕಾಗಿದೆ. ರೈತರ ಶ್ರಮ ಕಡಿಮೆ ಮಾಡುವುದರಿಂದ ಸೊ ಅದಕ್ಕೆ ರೈತರಿಗೆ ಒಂದು ನಾವು ಅನುಕೂಲ ಮಾಡಿಕೊಡುವ ರೀತಿಯಲ್ಲಿ ಕೆಲಸಕ್ಕೆ ಸಹಾಯವಾಗುತ್ತದೆ. ಸೊ ಅದೇ ರೀತಿ ಮುಂದುವರೆದು ಅನೇಕ ತಂತ್ರಜ್ಞಾನಗಳು ನಾವಿವತ್ತು ಕೃಷಿಯಲ್ಲಿ ಅಳವಡಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾದವು ಅಂತಂದರೆ ಡ್ರೋನ್ ತಂತ್ರಜ್ಞಾನ ಅಥವಾ ಡ್ರೋನ್ ಸ್ಪ್ರೇಯರ್ ಅಂತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭಾರತೀಯ ರೈತರು ಇದಕ್ಕೆ ಚಿರಪರಿಚಿತರಾಗಿದ್ದಾರೆ. ಅಂದರೆ ಏನಾಗ್ತಿದೆ ಅಂತಂದರೆ ಡ್ರೋನನ್ನು ಬಳಕೆ ಮಾಡಿ ನಾವು ಕೃಷಿಯಲ್ಲಿ ಅನೇಕ ಕಾರ್ಯಗಳನ್ನು ಕೈಗೊಳ್ಳಬಹುದು. ಸೊ ನಮ್ಮ ಬಿಜಾಪುರ ಮಟ್ಟದಲ್ಲಿ ನಾವು ಇವಾಗಲೇ ಡ್ರೋನನ್ನು ಔಷಧ ಸಿಂಪರಣೆಗೆ ಅಥವಾ ನಮ್ಮ ಪೋಷಕಾಂಶಗಳ ಸಿಂಪರಣೆಗೆ ಬಳಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅಂಥ ಡ್ರೋನ್ಗಳನ್ನು ಟೆಕ್ನಾಲಜಿಯನ್ನು ಸಹ ನಾವಿಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಇದು ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಬ್ಸಿಡಿ ರೂಪದಲ್ಲೂ ಸಹ ರೈತರಿಗೆ ವಿತರಣೆ ಮಾಡೋದಕ್ಕೆ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತಾ ಇದೆ. ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಇಲ್ಲಿ ನಾವು ಒಣ ಪ್ರದೇಶದಲ್ಲಿ ತೊಗರಿ, ಹತ್ತಿ ಅಥವಾ ಮೆಕ್ಕೆಜೋಳ, ಆಮೇಲೆ ದ್ರಾಕ್ಷಿ ಬೆಳೀತಕ್ಕಂಥ ಬೆಳೆಗಾರರು, ಅದರಲ್ಲಿ ವಿಶೇಷವಾಗಿ ದ್ರಾಕ್ಷಿಗಂಥ ಬೆಳೆಗಳಿಗೆ ಇನ್ನೂ ಡ್ರೋನ್ ಅಷ್ಟು ಸಮರ್ಪಕವಾಗಿ ಒಂದು ಕೆಲಸವನ್ನು ನಿರ್ವಹಿಸಲು ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡಬೇಕಾಗಿದೆ. ಆಮೇಲೆ ಅದರ ರೇಟ್ ಸಹ, ಅದರ ಕಾಸ್ಟು, ಆಮೇಲೆ ಅದರಲ್ಲಿ ಇರತಕ್ಕಂಥ ಕೆಲವೊಂದು ಸಾಫ್ಟ್ವೇರ್ಗಳ ಬದಲಾವಣೆಯನ್ನು ನಾವು ಮಾಡಬೇಕಾಗಿದೆ. ಸೊ ಅದನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಒಂದು ತಂತ್ರಜ್ಞಾನದಿಂದ ಒಂದು ಡೆವಲಪ್ ಅನ್ನು ಮಾಡಿದ ನಂತರ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಅನುಕೂಲವಾಗುವ ಸಾಧ್ಯತೆಗಳು ಇನ್ನೂ ಹೆಚ್ಚೆಚ್ಚಾಗಿವೆ. ಅದನ್ನು ನಾವು ಅನೇಕ ಕೆಲಸಗಳನ್ನು ನಿರ್ವಹಿಸಲು, ಇವತ್ತು ಡ್ರೋನ್ಗಳ ಕೆಪಾಸಿಟಿ ಎಷ್ಟಿದೆ ಅಂದರೆ ನಾವು ನೋಡ್ತಕ್ಕಂಥದ್ದು ಸಾಮಾನ್ಯವಾಗಿ 10-12 ಲೀಟರ್ ಮಾತ್ರ. ಬಟ್ ಈಗಾಗಲೇ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಡ್ರೋನ್ಗಳು 100-200 ಕೆಜಿಯಷ್ಟು ಭಾರವನ್ನು ಸಾಗಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವು. ಆಮೇಲೆ ಕೆಲವೊಂದು ಕಡೆ ಡ್ರೋನ್ಗಳನ್ನು ಟ್ಯಾಕ್ಸಿ ರೂಪದಲ್ಲಿ ಬಳಸ್ತಾ ಇದ್ದಾರೆ. ಮನುಷ್ಯರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸುವ ಸಲುವಾಗಿಯೂ ಸಹ ಡ್ರೋನ್ಗಳನ್ನು ಬಳಕೆ ಮಾಡ್ತಿದ್ದಾರೆ. ಅಂದರೆ ಇದು ಹೇಳ್ತಿರ್ತಕ್ಕಂಥ ಒಂದು ಉದ್ದೇಶ ಏನಪ್ಪಾ ಅಂತಂದರೆ ಡ್ರೋನ್ ನ ಒಂದು ಎಷ್ಟು ನಿರ್ವಹಣೆ ಮಾಡಬಹುದು ಅಥವಾ ಯಾವ ರೀತಿ ನಾವು ಬಳಕೆ ಮಾಡಬಹುದು ಅಂತ. ಯಾಕೆಂತಂದ್ರೆ ಇವತ್ತಿನ ದಿನಗಳಲ್ಲಿ ಈ ತರದ ಟೆಕ್ನಾಲಜಿ ಯಾಕೆ ನಮಗೆ ಅವಶ್ಯಕತೆ ಇದೆ ಅಂತಂದ್ರೆ, ನಾವು ಎಷ್ಟೇ ಒಂದು 15 ಎಕರೆ ಇರಲಿ 20 ಎಕರೆ ಇರಲಿ, ಎಷ್ಟೇ ಹೊಲ ಮಾಡಿದ್ರೂ ಸಹ ನಾವು ಹೊಲ ಮಾಡ್ತಕ್ಕಂಥವ್ರು ಒಬ್ಬರೇ ಇದ್ದೀವಿ. ಮೊದಲೆಲ್ಲ ಹೆಂಗಾಗ್ತಿತ್ತು ಅಂದ್ರೆ, ನಮ್ಮ ಒಂದು ಸಂಪೂರ್ಣ ಫ್ಯಾಮಿಲಿ ಅಥವಾ ನಮ್ಮ ಕುಟುಂಬದವರೆಲ್ಲರೂ ನಾವು ವ್ಯವಸಾಯದಲ್ಲಿ ತೊಡಗಿರ್ತಿದ್ವಿ. ಇವಾಗ ಏನಾಗ್ತಿದೆ ಅಂತಂದ್ರೆ, ನಾನು ಹೊಲ ಮಾಡ್ತೀನಿ ಅಂತಂದ್ರೆ ನಾನು ಒಬ್ಬನೇ ಮಾಡಬೇಕು, ನನ್ನ ಮಕ್ಕಳು ಅಥವಾ ನಮ್ಮ ಅಣ್ಣತಮ್ಮದರು ಎಲ್ಲರೂ ಏನಾಗಿರ್ತಾರೆ ಅಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದು ಬೇರೆ ಕೆಲಸದಲ್ಲಿ ತೊಡಗಿರ್ತಾರೆ. ಹಾಗಾಗಿ ಸಂಪೂರ್ಣ ಹೊಲದ ಜವಾಬ್ದಾರಿ ನಾನು ಒಬ್ಬನೇ ಹೊತ್ಕೊಳ್ಬೇಕು. ಇವತ್ತು ನೀವು ಮಾರುಕಟ್ಟೆ ಹೋಗ್ಬೇಕಂದ್ರು ನೀವೇ ಹೋಗ್ಬೇಕು, ಒಂದು ಯಂತ್ರಗಳನ್ನ ಖರೀದಿ ಮಾಡ್ಬೇಕಂದ್ರು ನೀವೇ ಹೋಗ್ಬೇಕು, ಯಾವುದೇ ಒಂದು ಕ್ರಾಪ್ ನ ಇನ್ಸೂರೆನ್ಸ್ ಮಾಡ್ಬೇಕಂದ್ರು ರೈತನೇ ಮಾಡ್ಬೇಕು. ಹೀಗಾಗಿ ಈ ತರದ ಒಂದು ಟೆಕ್ನಾಲಜಿಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ರೈತನ ಮೇಲಿರ್ತಕ್ಕಂತ ಒಂದು ಒತ್ತಡವನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ಅಟ್ ಲೀಸ್ಟ್ ನಾವು ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು ನಮ್ಮ ಒಂದು ಪ್ರಯತ್ನವನ್ನ ಆಗಿದೆ. ಸೊ ಇದೇ ರೀತಿಯಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಕಳೆದ 2-3 ವರ್ಷಗಳಿಂದ ಕಬ್ಬನ್ನ ಬಹಳಷ್ಟು ಜನ ಬಹಳಷ್ಟು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಕಬ್ಬಿನಲ್ಲಿ ಆಲ್ಮೋಸ್ಟ್ ಎಲ್ಲಾ ರೀತಿಯಲ್ಲಿ ಯಾಂತ್ರೀಕರಣವಾಗಿದೆ. ಈಗಾಗಲೇ ನೀವೆಲ್ಲ ನೋಡ್ತಿದ್ರಿ, ಮೊದಲು 2-3 ವರ್ಷ ಹಿಂದೆ ನಾವು ಬಹಳಷ್ಟು ಗ್ಯಾಂಗ್ ಗಳನ್ನ ನೋಡ್ತಾ ಇದ್ದೀವಿ, ಟ್ರ್ಯಾಕ್ಟರ್ಗಳಿಂದ ಮಹಾರಾಷ್ಟ್ರ ಮತ್ತೆ ಬೇರೆ ಬೇರೆ ಪ್ರದೇಶಗಳಿಂದ ನಮಗೆ ಫಾರ್ಮ್ ಲೇಬರ್ಸ್ಗಳು ಬರ್ತಾ ಇದ್ರು ಕಬ್ಬುಗಳನ್ನ ಕಡಿಯೋದಕ್ಕೆ. ಬಟ್ ಈ ವರ್ಷ ಗಣನೀಯವಾಗಿ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ, ಮಷಿನ್ಗಳಿಂದ ನಾವು ಮಾಡ್ತಕ್ಕಂಥ ಹಾರ್ವೆಸ್ಟ್. ಸೊ ಕಬ್ಬನ್ನ ಆಲ್ಮೋಸ್ಟ್ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ, ಮಷಿನ್ಗಳಿಂದ ಕಟಾವ್ ಮಾಡಿ ಅದನ್ನ ಫ್ಯಾಕ್ಟ್ರಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಆ ತರದ ಒಂದು ಪ್ರಾಬ್ಲಮ್ಸ್ ಗಳನ್ನ ರೈತರು ಹೇಳ್ತಾ ಇದ್ದಾರೆ. ಕಬ್ಬು ಮಷಿನ್ನಿಂದ ಕಟಾವ್ ಮಾಡಿದ್ರೆ ಅದರ ಭಾರ ಅಥವಾ ತೂಕ ಕಡಿಮೆ ಬರುತ್ತೆ ಅಂತಕ್ಕಂಥ ಒಂದು ಸ್ಥಿತಿ ಇದೆ. ಬಟ್ ಏನಿದೆ ಅಂತಂದ್ರೆ, ಕಟಾವ್ ಮಾಡಿ 2-3 ದಿವಸ ನೀವು ಹೊಲದಲ್ಲೇ ಬಿಡಬಾರ್ದು. ಅದು ಬಿಟ್ರೆ ಮಾತ್ರ ವೇಟ್ ಕಡಿಮೆ ಆಗುತ್ತೆ. ಆದ್ರೆ ಏನಾದ್ರೂ ಕಟಾವ್ ಆಗಿ ಅವತ್ತೇ ನೀವು ಏನಾದ್ರೂ ಫ್ಯಾಕ್ಟ್ರಿಗೆ ಒಯ್ದ್ರಿ ಅಂತಂದ್ರೆ, ಯಾವುದೇ ರೀತಿಯ ತೂಕದಲ್ಲಿ ಬದಲಾವಣೆ ಬರುವುದಿಲ್ಲ. ಕೇವಲ ಏನಾಗುತ್ತೆ ಅಂತಂದ್ರೆ, ಸಣ್ಣ ಸಣ್ಣ ಖಣಿಕೆ ಮಾಡೋದ್ರಿಂದ ಜಾಸ್ತಿ ಏರಿಯಾ ಏನಾಗುತ್ತೆ ಅಂದ್ರೆ, ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಒಂದು ಭಾರದ ಒಂದು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಅದು ನಿಮ್ಮ ಇಳುವರಿ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಆಮೇಲೆ ಮೊದಲು ಇದೇ ರೀತಿ ಆಗ್ತಿತ್ತು. ಈಗ ನಾವು ಕಂಬೈನ್ ಹಾರ್ವೆಸ್ಟರ್ ಅನ್ನು ಉಪಯೋಗ ಮಾಡಿ ತೊಗರಿ ರಾಶಿ ಮಾಡ್ರಿ ಅಂತಂದ್ರೆ, ರೈತರೆಲ್ಲ ಏನ್ ಹೇಳ್ತಿದ್ರು, ಇಲ್ಲ ರೀ ನಮಗೆ ಹೊಟ್ಟು ಬೇಕು, ದನಗಳಿಗೆ ಹಾಕ್ಬೇಕು, ನಾವು ಅದು ತಿನ್ನಕ ಬೇಕಾಗುತ್ತೆ ನಮಗೆ, ನಾವು ರಾಶಿ ಮಾಡಂಗಿಲ್ಲ ಅಂತಿದ್ರು. ಆದ್ರೆ ಇವತ್ತು ಅನಿವಾರ್ಯ ಆಗಿದೆ ಅವ್ರಿಗೆ. ಅವ್ರು ಬೇಡ, ನಾವು ಬ್ಯಾಡ್ರಿ, ಮಷಿನ್ ಯೂಸ್ ಮಾಡಬೇಡ್ರಿ, ನೀವು ಹಂಗೆ ಮನುಷ್ಯರಿಂದ ರಾಶಿ ಮಾಡ್ರಿ ಅಂದ್ರೂ ಕೇಳ್ತಾ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರು ಕಂಬೈನ್ ಹಾರ್ವೆಸ್ಟರಿಂದನೇ ತೊಗರಿ ರಾಶಿಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ನಿಮಗೆ ಆಳುಗಳೇ ಸಿಗ್ತಾ ಇಲ್ಲ, ಅಷ್ಟೊಂದು ಅನಿವಾರ್ಯವನ್ನು ಬಂದಿರತಕ್ಕಂಥದ್ದು. ಆಮೇಲೆ ಮುಂದುವರೆದು ನಾನು ಕಬ್ಬಿನಲ್ಲಿ ಅನೇಕ ಒಂದು ಯಾಂತ್ರೀಕರಣವನ್ನು ಆಗಿದ್ದಾವೆ ಅಂತ ಹೇಳಿದೆ. ಕಬ್ಬು ಹಚ್ಚುವ ಹಿಡ್ಕೊಂಡು ಕಬ್ಬನ್ನು ಒಂದು ಲ್ಯಾಂಡನ್ನು ತಯಾರು ಮಾಡ್ಕೊ ಹಿಡ್ಕೊಂಡು, ನಾವಿಲ್ಲೇ ಅದರ ಒಂದು ಡೆಮೋ ಪ್ಲಾಟ್ ಸಹ ಮಾಡಿದ್ದಾರೆ ನಮ್ಮ ಕೃಷಿ ಇಲಾಖೆಯಿಂದ. ಅಲ್ಲಿ ನಾವು ಯಾವ ರೀತಿಯ ಲ್ಯಾಂಡನ್ನು ಪ್ರಿಪೇರ್ ಮಾಡಬೇಕು, ಹಿಡ್ಕೊಂಡು ಕಬ್ಬನ್ನು ಯಾವ ಕೊನೆ ತನಕ ರೌದಿ ಸಹ ಯಾವ ರೀತಿ ನಾವು ಮೇಂಟೈನನ್ನು ಮಾಡಬೇಕು ಅನ್ನುವ ಒಂದು ಡೆಮೋ ಪ್ಲಾಟನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಾಟರ್ ಮ್ಯಾನೇಜ್ಮೆಂಟ್ನಲ್ಲಿ AI ತಂತ್ರಜ್ಞಾನವನ್ನು ಬಳಸಿ ಯಾವ ರೀತಿ ನಾವು ಅದನ್ನು ಬೆಳಿಬಹುದು ಅಂತಕ್ಕಂಥದ್ದನ್ನು ಒಂದು ಡೆಮೋ ಪ್ಲಾಟ್ ಮಾಡಿದ್ದಾರೆ. ಸೊ ಆ ಕಬ್ಬಿನ ತಾಂತ್ರಿಕತೆಗಳಲ್ಲಿ ನಾವು ಎಲ್ಲ ಕೆಲಸಕ್ಕೂ ಸಹ ಇವತ್ತು ನಮಗೆ ಮಷಿನ್ಗಳು ಸಾಧ್ಯ ಇವೆ, ಮಷಿನ್ಗಳು ಇವೆ. ಸೊ ನಾವು ಅದು ಹಾರ್ವೆಸ್ಟ್ ಮಾಡಿದ ಮೇಲೆ ಅಂತರದಲ್ಲಿ ಕಟಾವ್ ಆಗಂಗಿಲ್ಲ, ಅದಕ್ಕೂ ಸಹ ಒಂದು ನಾವು ಸ್ಟಬಲ್ ಶೇವರ್ಗಳನ್ನು ಬಳಸಬಹುದು. ಆಮೇಲೆ ಬಿದ್ದಿರ್ತಕ್ಕಂಥ ರೌದಿಯನ್ನ ನಾವು ಅಲ್ಲೇ ಬಿಟ್ಬಿಟ್ರೆ ಅಲ್ಲಿ ಇಲಿಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಬೇಗ ಕೊಳೆಯೋದಿಲ್ಲ, ಅದಕ್ಕೂ ಸಹ ನಾವು ಪುಡಿ ಮಾಡೋದಕ್ಕೆ ಸ್ಟೆಡ್ಡರ್ಗಳನ್ನು ಬಳಕೆ ಮಾಡಬಹುದು ಅಥವಾ ಒಂದು ಬೇಲರ್ಗಳನ್ನು ಬಳಕೆ ಮಾಡಿ ಅವುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಬಹುದು ಬೇರೆ ಕಡೆ. ಅಥವಾ ಈಗ ಅಂತ ಒಂದು ಬೇಲರ್ಗಳನ್ನು ಮಾಡಿರ್ತಕ್ಕಂಥ ನೀವು ಏನು ರೌದಿ ಇದೆ ಅದನ್ನು ಸಹ ಖರೀದಿ ಮಾಡ್ತಾ ಇದ್ದಾರೆ ಕೆಲವೊಂದು ಕಂಪನಿಗಳು, ಇಥೆನಾಲ್ ಮಾಡೋದಕ್ಕಾಗಲಿ ಅಥವಾ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಮಾಡೋದಕ್ಕಾಗಲಿ. ಸೊ ಈ ತರದ ಒಂದು ಕಂಪನಿಗಳು ಈಗಾಗಲೇ ಅನೇಕ ಪ್ರದೇಶಗಳಲ್ಲಿ ಸ್ಟಾರ್ಟ್ ಆಗಿದ್ದಾವೆ. ಸೊ ಅದನ್ನು ಸಹ ನಾವು ಬಹಳಷ್ಟು ವಿಸ್ತೃತವಾಗಿ ಅಥವಾ ಲಾಸ್ಟಿಗೆ ಏನಿಲ್ಲ ಅಂತಂದ್ರೆ ಅಲ್ಲೇ ರೌದಿ ಮಾಡೋದಕ್ಕೂ ಸಹ ಮಷಿನ್ಗಳನ್ನ ನಾವು ಶ್ರೆಡ್ಡರ್ ಅನ್ನ ಬಳಕೆ ಮಾಡಿ ಅಲ್ಲೇ ರೌದಿನೂ ಸಹ ಮಾಡಬಹುದು, ಬೇಗ ಕೊಳಿತಕ್ಕಂಥದ್ದನ್ನ ಮಾಡಬಹುದು. ಹೀಗಾಗಿ ಕೃಷಿಯಲ್ಲಿ ಕಬ್ಬಿನಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಯಾಂತ್ರೀಕರಣ ಆಗಿರೋದ್ರಿಂದ ಬಹಳಷ್ಟು ರೈತರು ಕಬ್ಬನ್ನ ಹಚ್ಚುವುದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಆಮೇಲೆ ಕಬ್ಬಿನ ಒಂದು ಬೆಲೆಯೂ ಸಹ ಭರವಸೆದಾಯಕವಾಗಿರೋದ್ರಿಂದ ಒಂದು ಇಷ್ಟೊಂದು ಅಮೌಂಟ್ ನಮಗೆ ಬಂದೇ ಬರುತ್ತೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಅನ್ನ ರೈತರಿಗೆ ಇರುತ್ತೆ. ಆಮೇಲೆ ಲೇಬರ್ ಕೊರತೆ ಆಲ್ಮೋಸ್ಟ್ ನಾವು ಎಲ್ಲವನ್ನು ಮಷಿನ್ನಿಂದ ಮಾಡೋದ್ರಿಂದ ಬಹಳಷ್ಟು ಜನ ರೈತರು ಕಬ್ಬನ್ನ ಇವತ್ತು ಅವರ ಹೊಲಗಳಲ್ಲಿ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನಾವು ಅನೇಕ ವಿಷಯಗಳನ್ನ ಹೇಳಿದೀವಿ. ನಿನ್ನೆ ಇಲ್ಲಿ ಕೆಲವೊಬ್ರು ಯಜಮಾನರು ಬಂದಿದ್ರು ಈ ತಾಳಿಕೋಟೆಯಿಂದ. ಸರ್, ನಾವು ಎಲ್ಲಾ ಮಷಿನ್ಗಳು ನೋಡತ್ತೀವ್ರಿ, ನಮ್ಗೆ ಹತ್ತಿ ಬಿಡಿಸೋದೊಂದು ಬರ್ತಾ ಇಲ್ಲ ಭಾರತದಲ್ಲಿ. ಇವತ್ತಿಗೂ ಸಹ ನಾವು ಹತ್ತಿ ಮತ್ತೆ ಜೋಳ ಬಿಜಾಪುರದಾಗ ವಿಶೇಷವಾಗಿ ಬೆಳೀತಕ್ಕಂಥ ಬೆಳೆಗಳು. ಮೊದಲೆಲ್ಲ ಹತ್ತಿ ಭಾಳ ಇತ್ತು, ಬಟ್ ಯಾಕೆ ಕಡಿಮೆ ಮಾಡಿದ್ರಿ ಅಂತ ನೀವು ಯಾರಿಗಾದ್ರೂ ಕೇಳಿದ್ರೆ, ಏ ಆಳುಗಳೇ ಸಿಗಲ್ಲೋಗ್ಯಾರ್ರಿ, 4,000 ರೂಪಾಯಿ ಬರೀ ಒಂದು ಕ್ವಿಂಟಲ್ಗೆ ಬಿಡಿಸೋಕಾಗತ್ತದೆ, ಮತ್ತು 7,500 8,000ಕ್ಕೆ ಮಾಡಿದ್ರೆ ರೊಕ್ಕ ಎಲ್ಲಿ ಉಳಿತಾವ, ಅದು ಮಾಡಿ ದಂಡ ಅದ ಅಂತ ಹೇಳಕತ್ಬಿಟ್ಟು. ಯಾಕಂತಂದ್ರೆ ಹತ್ತಿ ಬಿಡಿಸೋದು ಇವತ್ತಿಗೂ ಸಹ ಅಷ್ಟೇ ಕಷ್ಟದಾಯಕವಾಗಿದೆ. ನಾವಿವತ್ತು ಸಹ ಪ್ರತಿಯೊಂದು ಬಲ್ಬ್ ಅನ್ನ ಕೈಯಿಂದ ಹಿಡಿದು ಅದನ್ನ ಬೇರ್ಪಡಿಸಿ ಅದನ್ನ ಒಂದು ಕೊಳೆ ಮಾಡ್ತಕ್ಕಂಥ ಒಂದು ಅದೇ ಪದ್ಧತಿಯನ್ನ ಹಳೆ ಪದ್ಧತಿಯನ್ನ ಅಳವಡಿಸ್ತಾ ಇದ್ದೀವಿ. ಆದ್ರೆ ಅದಕ್ಕೂ ಸಹ ಇವಾಗ ಮಷಿನ್ ಅನ್ನ ಬಂದಿದೆ. ಇದೇ ನಮ್ಮ ಭಾರತದಲ್ಲಿಯೇ ಸಂಪೂರ್ಣವಾಗಿ ನಿರ್ಮಿತವಾಗಿರ್ತಕ್ಕಂಥ ಕಾಟನ್ ಹಾರ್ವೆಸ್ಟರ್ಸ್ಗಳು ಮಾರುಕಟ್ಟೆಗೆ ಬರ್ತಾ ಇದಾವೆ. ಮುಂದಿನ ವರ್ಷದಿಂದ, ಸಾಮಾನ್ಯವಾಗಿ ಈ ವರ್ಷ ಡೆಮೋಗಳನ್ನ ಕೊಡ್ತಾ ಇದ್ದಾರೆ ಅಲ್ಲಲ್ಲಿ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ರೈತರು ಬಳಸ್ತಕ್ಕಂಥ ಬೀಜದ ಹತ್ತಿಗಳನ್ನೇ ಅದೇ ಹತ್ತಿಗಳಿಗೆ ನಾವು ಹಾರ್ವೆಸ್ಟಿಂಗ್ ಮಷಿನ್ಸ್ಗಳನ್ನು ಡೆವಲಪ್ ಮಾಡೋದರಲ್ಲಿ ಯಶಸ್ವಿ ಆಗಿದೆ. ಮುಂದಿನ ದಿನಗಳಲ್ಲಿ ಅದೂ ಸಹ ನಾವು ಬಳಕೆಯನ್ನೂ ಸಹ ಮಾಡಬಹುದು. ಸೊ ಜೋಳ ಏನಪ್ಪ ಅಂತಂದರೆ, ಈಗ ಜೋಳದಲ್ಲಿ ವಿಶೇಷವಾಗಿ ಬಿಜಾಪುರದಲ್ಲಿ ಬಹಳ ಒಂದು ಹೆಚ್ಚಿನ ಏರಿಯಾ ಇರ್ತಕ್ಕಂಥದ್ದು ಪ್ರದೇಶ. ಏನಾಗ್ತಿದೆ ಅಂತಂದರೆ, ಜೋಳಕ್ಕೆ ನಮಗೆ ಇವತ್ತಿಗೂ ಹಾರ್ವೆಸ್ಟರ್ ಇಲ್ಲ. ಜೋಳದ ತೆನೆ ಸಪರೇಟ್ ಮಾಡಬೇಕು ಅಂದರೆ ನಾವು ಕುಡುಗಲಿಂದನೇ ಕಟಾವು ಮಾಡಬೇಕು, ಆಮೇಲೆ ಬುಡ್ಚಿ ಸಪರೇಟ್ ಮಾಡಬೇಕು ಅಂದರೆ ಕುಡುಗಲಿಂದ ಕಟಾವು ಮಾಡಿ ಅದು ಗೊಳೆ ಮಾಡಿ ನಾವು ಮಷಿನಿಗೆ ಹಾಕಿ ಕಾಳುಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಅಳವಡಿಸ್ತಾ ಇದ್ದೀವಿ. ಆದರೆ ಅದಕ್ಕೂ ಸಹ ನಾವು ಒಂದು ಮಷಿನನ್ನು, ಒಂದು ಜೋಳವನ್ನು ಹೊಲದಲ್ಲಿಯೇ ಕಟಾವು ಮಾಡಿ ತೆನೆಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದ್ರ ಮೇಲೂ ಸಹ ನಾವು ಅದನ್ನು ವರ್ಕ್ ಮಾಡ್ತಾ ಇದ್ದೀವಿ. ಅದು ಸಹ ನಿಮಗೆ ಮುಂದಿನ ಒಂದು 2 ವರ್ಷಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಆಮೇಲೆ ಈಗಾಗಲೇ ಲಾಸ್ಟ್ ಟೈಮ್ ಕೃಷಿ ಮೇಳದಲ್ಲಿ ಕೆಲವೊಬ್ಬರು ರೈತರು ಕೇಳಿದ್ರು, ಮೆಕ್ಕೆಜೋಳ ಸರ್ ನಾವು ಮೆಕ್ಕೆಜೋಳ ರಾಶಿ ಮಾಡ್ತಾ ಇದ್ದೀವ್ರಿ, ಕಂಬೈನ್ ಹಾರ್ವೆಸ್ಟರ್ ಮೇಲೆ ಮಾಡಿದ್ರೆ ಏನಾಗ್ಬಿಡುತ್ತೆ, ಎಲ್ಲ ಎಟ್ ಎ ಟೈಮ್ ಬಂದ್ಬಿಡುತ್ತೆ ಮಾಲು, ಒಂದೇ ಸಲ ಕಾಳುಗಳು ಬಂದ್ಬಿಡ್ತಾವ, ನಾವು ಎಲ್ಲಿಡ್ಬೇಕು, ಅದು ನಮ್ಮ ಹತ್ರ ಸ್ಟೋರೇಜ್ ಇಲ್ಲ, ನಾವು ಅದಕ್ಕೆ ದಿನ ಒಣಸ್ಕೊತ್ ಕೂಡಕ್ಕೆ ಬರಂಗಿಲ್ಲ, ರೋಡ್ ಮೇಲೆ ಹಾಕಕ್ ಬರಂಗಿಲ್ಲ. ಅದಕ್ಕೆ ನಮಗೆ ಬರೇ ಕಾಳುಗಳು ಬೇಡ ಸಪರೇಟ್ ಆಗೋದು, ಬರೇ ತೆನೆಗಳಷ್ಟೇ ಸಪರೇಟ್ ಆಗಬೇಕು ಮೇವಿನಿಂದ. ನಮಗೆ ಯಾವಾಗ ಮಾರ್ಕೆಟಿಗೆ ಒಯ್ಯೋದ ಅವಾಗ ನಾವು ರಾಶಿ ಮಾಡ್ಕೊಂಡು ಹೋಯ್ತೀವಿ, ಆ ಥರ ಮಷಿನ್ಗಳನ್ನು ನಮಗೆ ಬೇಕು ಅಂತ ಹೇಳಿದರು. ಸೊ ಅದಕ್ಕೂ ಸಹ ನಾವು ಈವಾಗಲೇ ಮಷಿನ್ಗಳನ್ನು ಬಂದಿದ್ದಾವೆ ಮಾರುಕಟ್ಟೆಯಲ್ಲಿ. ನೀವು ಕೇವಲ ಒಂದು ಮೇವಿನಿಂದ ತೆನೆಗಳನ್ನು ಬೇರ್ಪಡಿಸ್ತಕ್ಕಂಥದ್ದು, ನಿಮಗೆ ಯಾವಾಗ ಮಾರುಕಟ್ಟೆಗೆ ಒಯ್ಯೋದ ಅವತ್ತು ನೀವು ರಾಶಿಯನ್ನು ಮಾಡಿಕೊಂಡು ಆ ಒಂದು ಕಾಳನ್ನು ಬೇರ್ಪಡಿಸಿ ಮಾರುಕಟ್ಟೆಗೆ ತೊಗೊಂಡು ಹೋಗ್ಬೋದು. ಯಾಕಂತಂದರೆ ಕಾಳನ್ನು ನೀವು ಬೇರ್ಪಡಿಸಿದ್ರೆ ಅದರ ತೂಕ ಕಡಿಮೆ ಆಗುತ್ತೆ, ಆಮೇಲೆ ಅದನ್ನು ಭಾಳಷ್ಟು ಕಾಯಬೇಕಾಗುತ್ತೆ ಅಥವಾ ಒಣಗಿಸಬೇಕಾಗುತ್ತೆ. ಈ ಥರದ ಒಂದು ತೊಂದರೆಯನ್ನು ಇದೆ ಈಗಾಗಲೇ. ಆಮೇಲೆ ಯಾಕಂತಂದರೆ ಹಳ್ಳಿಗಳಲ್ಲಿ ನಮಗೆ ಅದಕ್ಕೆ ಸ್ಟೋರೇಜ್ ಮಾಡ್ತಕ್ಕಂಥ ಸ್ಟ್ರಕ್ಚರ್ಸ್ಗಳು ಇಲ್ಲ. ಸೊ ಹಾಗಾಗಿ ಏನಾಗ್ತಿದೆ ಅಂತಂದರೆ ಅದರ ಒಂದು ಪರಿಣಾಮವನ್ನು ಭಾಳಷ್ಟು ಜನ ರೈತರು ನಮಗೆ ಹೇಳಿದರು. ಸೊ ಅದಕ್ಕೂ ಸಹ ನಾವು ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಸಂಶೋಧನೆಯನ್ನು ಮಾಡಿದ್ದು. ಈಗಾಗಲೇ ಮಾರುಕಟ್ಟೆಯಲ್ಲಿ ಅಂಥ ಮಷಿನ್ಸ್ಗಳನ್ನು ಕೇವಲ ಒಂದು ಮೆಕ್ಕೆ ತೆನೆಯನ್ನು ಬೇರ್ಪಡಿಸ್ತಕ್ಕಂಥ ಮಷಿನ್ಗಳನ್ನು ಮಾರುಕಟ್ಟೆಯಲ್ಲಿ ಬಂದಿದ್ದಾವೆ. ನೀವು ಸಣ್ಣ ರೈತರು ಉಪಯೋಗಿಸ್ಬೋದು, ಆಮೇಲೆ ದೊಡ್ಡ ರೈತರು ಟ್ರ್ಯಾಕ್ಟರ್ ಮೌಂಟೆಡು ಇದ್ದಾವೆ, ಆಮೇಲೆ ಕಂಬೈನ್ ಹಾರ್ವೆಸ್ಟರ್ಸು ಸಹ ಮಾರುಕಟ್ಟೆಯಲ್ಲಿ ಇದ್ದಾವೆ. ಸೊ ಇದರ ಬಗ್ಗೆ ನಿಮಗೆ ಏನಾದರೂ ಸ್ಪೆಸಿಫಿಕ್ ಆಗಿ ವಿಶೇಷವಾಗಿ ಹೆಚ್ಚಿನ ಆಸಕ್ತಿ ಇದ್ದು ಅದರ ವಿಶೇಷವಾಗಿದ ಮಾಹಿತಿ ಬೇಕಾದರೆ, ನಾನು ಇಲ್ಲೇ ವಿಶ್ವವಿದ್ಯಾಲಯದ ಒಬ್ಬ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ, ನೀವು ಯಾವಾಗ ಬಂದರೂ ಸಹ ನಾವು ಇಲ್ಲಿ ಅವೈಲೇಬಲ್ ಇರ್ತೀವಿ, ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಉತ್ಸುಕರಾಗಿರ್ತೀವಿ. ಸೊ ಅದೇ ರೀತಿಯಾಗಿ ಈಗಾಗಲೇ ನಾವು ಕೃಷಿಯಲ್ಲಿ ಬರೇ ನೀರಿನ ಬಳಕೆಗಲ್ಲ, ಪ್ರತಿಯೊಂದಕ್ಕೂ ಸಹ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡ್ತಕ್ಕಂಥ ಮುಂದಿನ ದಿನಗಳನ್ನು ಬರ್ತಾ ಇದ್ದಾವೆ. ಈಗಾಗಲೇ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಗಳನ್ನು ನಾವು ಮಾರುಕಟ್ಟೆಯಲ್ಲಿ ನೋಡ್ಬೋದು. ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಕಂಪ್ಲೀಟ್ ಆಗಿ ನೀವು ಯಾವುದೇ ರೀತಿಯ ಪೆಟ್ರೋಲ್ ಡೀಸೆಲನ್ನು ಬಳಕೆ ಮಾಡುವ ಅವಶ್ಯಕತೆ ಇಲ್ಲ. ನೀವು 2-3 ತಾಸು ಅದನ್ನು ಚಾರ್ಜ್ ಮಾಡಿದ್ರಿ ಅಂದರೆ ಕಂಟಿನ್ಯೂಸ್ ಆಗಿ 3 ತಾಸು ಅದನ್ನು ನೀವು ಹೊಲದಲ್ಲಿ ಉಪಯೋಗಿಸಬಹುದು. ಯಥೇಚ್ಛವಾಗಿ ಮಾರುಕಟ್ಟೆಯಲ್ಲಿ ಆಲ್ರೆಡಿ ನಿಮಗೆ ಅವೈಲೇಬಲ್ ಇದೆ. ಇವನ್ ಬಿಜಾಪುರದಲ್ಲಿಯೂ ಸಹ ಅದರ ಒಂದು ಡೀಲರ್ಶಿಪ್ ಅನ್ನು ಇರ್ತಕ್ಕಂಥ ಒಂದು ಟ್ರ್ಯಾಕ್ಟರ್ ಕಂಪನಿದವರು ಈಗಾಗಲೇ ಅದನ್ನು ಮಾರುಕಟ್ಟೆಗೆ ತೊಗೊಂಬಂದಿದ್ದಾರೆ. ಹೀಗೆ ಅನೇಕ ರೀತಿ ಇಥಿನಾಲ್ ಮೇಲೆ ನಡೀತಕ್ಕಂಥ ಒಂದು ಟ್ರ್ಯಾಕ್ಟರ್ಗಳು, ಆಮೇಲೆ CNG ಮೇಲೆ ನಡೀತಕ್ಕಂಥ ಟ್ರ್ಯಾಕ್ಟರ್ಗಳು, ಅವು ಸಹ ಭಾರತೀಯ ಮಾರುಕಟ್ಟೆಗೆ ಈಗಾಗಲೇ ಬರ್ತಾ ಇದ್ದಾವೆ. ಆಮೇಲೆ ಹೈಡ್ರೋಜನ್ ಮೇಲೆ ನಡೀತಕ್ಕಂಥ ಒಂದು ಟ್ರ್ಯಾಕ್ಟರ್ಗಳು, ಯಾಕೆ ಅಂತಂದರೆ ನಮಗೆ ಒಂದು ಇಮಿಷನನ್ನು ಕಡಿಮೆ ಮಾಡಬೇಕಾಗಿದೆ, ಆಮೇಲೆ ರೈತನ ಒಂದು ಖರ್ಚನ್ನು ಕಡಿಮೆ ಮಾಡಬೇಕಾಗಿರ್ತಕ್ಕಂಥ ಉದ್ದೇಶದಿಂದ. ಏನಾಗ್ತಿತ್ತು ಅಂತಂದರೆ, ದಿನನಿತ್ಯ ರೈತರ ಒಂದು ಡೀಸೆಲ್ ಖರ್ಚು ಬಹಳಷ್ಟು ಹೆಚ್ಚಾಗ್ತಿತ್ತು, ಅದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಗಳನ್ನು ಈಗಾಗಲೇ ಮಾರುಕಟ್ಟೆಗಳಲ್ಲಿ ನಾವು ನೋಡಬಹುದು. ಆಮೇಲೆ ಅದೇ ರೀತಿಯಾಗಿ ಈ ಒಂದು ಡ್ರೈವರ್ಲೆಸ್ ಟ್ರ್ಯಾಕ್ಟರ್ ಏನಂತಂದರೆ, ಡ್ರೈವರೇ ಬೇಕಾಗಿಲ್ಲ ಆ ಟ್ರ್ಯಾಕ್ಟರನ್ನು ನಡೆಸೋದಕ್ಕೆ. ನೀವು ಅದನ್ನೇನಾದರೂ ಫೀಡ್ ಮಾಡಿದ್ರಿ ಅಂತಂದರೆ ತನ್ನಷ್ಟಕ್ಕೆ ತಾನೇ ಹೊಲವನ್ನು ಉಳುಮೆ ಮಾಡ್ತೈತಿ, ನೇಗಿಲು ಹೊಡಿತೈತಿ, ಎಲ್ಲ ಕಲ್ಲದ ತನ್ನಷ್ಟಕ್ಕೆ ತಾನೇ ನೇಗಿಲು ಮೇಲೆ ಎತ್ತೈತಿ, ತನ್ನಷ್ಟಕ್ಕೆ ತಾನೇ ಇಳಿಸುತ್ತಿ. ಸಂಪೂರ್ಣವಾಗಿ ನೀವು ಎಲ್ಲ ಚಾಲೋ ಮಾಡಿದ್ರಿ ಮತ್ತು ಆಫೀಸಲ್ಲೇ ಬಂದು ನಿಂತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥ ಟ್ರ್ಯಾಕ್ಟರ್ಗಳು ಸಹ ಇವತ್ತಿನ ದಿನಗಳಲ್ಲಿ ನಮಗೆ ಬರ್ತಾ ಇದ್ದಾವೆ. ಆದರೆ ಇವೆಲ್ಲ ಟೆಕ್ನಾಲಜಿಗಳನ್ನು ನಾವು ನಮ್ಮ ಹೊಲಗಳಲ್ಲಿ ಉಪಯೋಗಿಸಬೇಕಂದ್ರೆ ನಾವು ಸಹ ಅದಕ್ಕೆ ತಕ್ಕಂಗೆ ಅದರ ಒಂದು ಸ್ಕಿಲ್ಸ್ಗಳನ್ನು ತಿಳ್ಕೋಬೇಕಾಗುತ್ತೆ, ಅದಕ್ಕೆ ತಕ್ಕಂಥ ಒಂದು ಜ್ಞಾನವನ್ನು ಪಡ್ಕೊಳ್ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಈಗಾಗಲೇ ಕೆಲವೊಂದು ಡಿಜಿಟಲ್ ಟೂಲ್ಸ್ಗಳು ಮಾರುಕಟ್ಟೆಯಲ್ಲಿ ಲಗ್ಗೆ ಇಟ್ಟಿದ್ದಾವೆ. ಭಾಳಷ್ಟು ಜನ ನಿಮಗೆ ಈಗ ನಾವು ದಿನ ಬೆಳಗ್ಗೆ ಆದ ತಕ್ಷಣ ಏನು ಮಾಡ್ತಿದ್ದೀವಿ ಮೊದಲೇ ಅಂತಂದರೆ, ರೈತರು ಕೊಟ್ಟಿಗೆಗೆ ಹೋಗ್ತಾ ಇದ್ರು. ಯಾಕೆ ಅಂತಂದರೆ ದನಗಳಿಗೆ ಮೇವು ಹಾಕೋದಕ್ಕೆ, ಹೆಂಡಿ ತೆಗೆಯೋದಕ್ಕೆ. ಬಟ್ ಇವತ್ತು ಹಂಗೆ ಆಗ್ತಾ ಇಲ್ಲ. ಏನಾಗ್ತಿದೆ ಅಂತಂದರೆ ದಿನ ಬೆಳಗಾದ ತಕ್ಷಣ ಒಂದು 4-5 ನೋಟಿಫಿಕೇಶನ್ ಬಂದಿರ್ತಾವೆ ನಿಮ್ಮ ಯೂಟ್ಯೂಬ್ನಾಗ. ಫಸ್ಟ್ ಯೂಟ್ಯೂಬ್ ನೋಡ್ತೀರಿ ಏನು ಅಪ್ಡೇಟ್ ಆಗ್ಯದ ಇವತ್ತಂತೆ. ಯೂಟ್ಯೂಬ್ನಾಗಿಂದು 1-2 ವಿಡಿಯೋ ನೋಡ್ತೀವಿ ನಾವು ಇವತ್ತು. ಯಾಕೆ ಅಂತಂದರೆ ಹೊಸ ಒಂದು ಜ್ಞಾನದ ನಮಗೆ ಕೊರತೆ ಇದೆ, ಅದನ್ನು ಪಡೆಯುವ ಸಲುವಾಗಿ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಏನು ಮಾಡಿದರೆ ನಾವು ಕಡಿಮೆ ಖರ್ಚು ಮಾಡ್ಬೋದು, ಏನು ಮಾಡಿದರೆ ಹೆಚ್ಚಿನ ಉಳಿತಾಯವನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಹಂಬಲದಲ್ಲಿ ನಾವು ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಏನಾಗ್ತಿದೆ ಅಂತಂದರೆ ಅನೇಕ ರೀತಿಯ ಟೂಲ್ಸ್ಗಳು, ವಿಶೇಷವಾಗಿ ವಿಡಿಯೋಗಳು, ಆಮೇಲೆ ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ತುಣುಕುಗಳು ನಿಮಗೆ ನೋಡ್ತಾ ಇದ್ದೀರಿ. ಆದರೆ ನನ್ನ ಒಂದು ನಿಮಗೆ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಆ ಒಂದು ತುಣುಕುಗಳನ್ನು ನೀವು ನೋಡಿದರೆ ಕಣ್ಣಾರೆ ಅದನ್ನು ನೋಡುವ ತನಕ, ಪ್ರಮಾಣೀಕರಿಸಿ ನೋಡುವ ತನಕ ಅದರ ಮೇಲೆ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಡಿ. ಸೊ ಅದು ನಿಮ್ಮ ಹೊಲದಲ್ಲಿ ಸೂಟ್ ಆಗ್ತಕ್ಕಂಥದ್ದಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ನೀವು ದುಡ್ಡು ಹಾಕಿಬಿಡ್ತೀರಿ, ಆ ಮಷಿನ್ ಬಂದಿರುತ್ತೆ ಅಥವಾ ಒಂದು ಆ ಟೆಕ್ನಾಲಜಿ ಬಂದಿರುತ್ತೆ, ಅದು ನಿಮ್ಮ ಒಂದು ಲೋಕಲ್ ಅಟ್ಮಾಸ್ಫಿಯರಿಗಾಗಲಿ ಅಥವಾ ನಿಮ್ಮ ಇರ್ತಕ್ಕಂಥ ಹೊಲದ ಮಣ್ಣಿಗಾಗಲಿ ಸೂಟ್ ಆಗದೇ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಲಾಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಒಂದು ಟೆಕ್ನಾಲಜಿಯನ್ನು ನೀವು ಪ್ರಸ್ತುತವಾಗಿ ನೋಡಿ ಅದರ ಮೇಲೆ ಅದನ್ನು ಬಳಕೆ ಮಾಡ್ತಕ್ಕಂಥ ಒಂದು ಕೈ ಹಾಕ್ತಕ್ಕಂಥದ್ದು. ಇಲ್ಲಾಂತಂದ್ರೆ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಸಹ ಇರ್ತಾ ಇವೆ ಕೆಲವೊಂದು ಕಡೆ. ಸೊ ಅದೇ ರೀತಿ ಅನೇಕ ರೀತಿಯ ನಾವು ಹವಾಮಾನದ ಬಗ್ಗೆ ಆಗಲಿ, ಆಮೇಲೆ ಬೆಳೆಗೆ ಬಳಸ್ತಕ್ಕಂಥ ಔಷಧಿಗಳ ಬಗ್ಗೆ ಆಗಲಿ, ಭಾಳಷ್ಟು ಜನರು ಬಹಳಷ್ಟು ಒಂದು ಇನ್ಫಾರ್ಮೇಷನ್ ಅನ್ನು ಇವತ್ತು ಮೊಬೈಲಲ್ಲಿ ಬಿಡ್ತಾ ಇದ್ದಾರೆ, ಆಮೇಲೆ ಕೊಡ್ತಾನೂ ಇದ್ದಾರೆ. ಕೆಲವೊಂದು ಎಲ್ಲವೂ ತಪ್ಪಿದಾವೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆದರೂ ಸಹ ನೀವೇನು ಮಾಡಬೇಕು ಅಂತಂದರೆ ಒಂದು ಸಲ ಅದರ ಕನ್ಫರ್ಮೇಷನನ್ನು ಮಾಡಿಕೊಂಡು ಅವುಗಳನ್ನು ನೀವು ಬಳಕೆ ಮಾಡೋದು ಭಾಳ ಉತ್ತಮ. ಇಲ್ಲ ನಿಮಗೆ ಅದ್ರ ಬಗ್ಗೆ ಗೊತ್ತಿದೆ ಅಂತಂದರೆ ನೀವು ಅದರ ಬಳಕೆ ಮಾಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಯಾವುದೇ ಒಂದು ಕೆಮಿಕಲ್ ಆಗಿರಲಿ ಅಥವಾ ಇನ್ಸೆಕ್ಟಿಸೈಡ್ ಆಗಿರಲಿ ಅಥವಾ ಯಾವುದೋ ಒಂದು ಅಂಥವುಗಳನ್ನು ಬಳಕೆ ಮಾಡೋದನ್ನು ಆದಷ್ಟು ನೀವು ಒಂದು ಪರಿಣಿತರಲ್ಲಿ ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ಆ ಒಂದು ಸಲಹೆಯನ್ನು ಪಡೆದು ಅದನ್ನು ಬಳಸಬೇಕು ಬೇಡೋ ಅಂತಕ್ಕಂಥದ್ದ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ನಾವು ಬರೇ ಕೃಷಿ ಮಾಡಿ ಬೆಳೆಯನ್ನು ಬೆಳೀತಕ್ಕಂಥದ್ದು ಅಷ್ಟೇ ಇಲ್ಲ, ನಾವು ಸೌರಶಕ್ತಿನೂ ಮಾಡ್ಬೋದು ಅಥವಾ ಸೋಲಾರ್ ಫಾರ್ಮಿಂಗನ್ನು ಸಹ ಮಾಡ್ಬೋದು. ಸೋಲಾರ್ ಫಾರ್ಮಿಂಗ್ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ ಏನಿತ್ತು ಅಥವಾ ಹೊಲದಲ್ಲಿ ನಾವು ಬಳಸ್ತಕ್ಕಂಥ ಒಂದು ಏನು ಎನರ್ಜಿ ಇದೆ, ಆ ಎನರ್ಜಿಯನ್ನು ನಮ್ಮ ಹೊಲದಲ್ಲಿಯೇ ತಯಾರು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ. ಈಗಾಗಲೇ ನೀವು ಎಲ್ಲ ಕಡೆಯೂ ನೋಡ್ಬೋದು, ಬಿಜಾಪುರ ಸುತ್ತಮುತ್ತನೂ ನಿಮಗೆ ಪವನ ಶಕ್ತಿ ಆಗಿರ್ಬೋದು ಅಂದರೆ ಗಾಳಿಯಿಂದ ಒಂದು ಫ್ಯಾನ್ಸ್ಗಳನ್ನು ಹಾಕ್ತಾ ಇದ್ದಾರೆ, ನಿಮ್ಗೆ ಎಲ್ಲ ಕಡೆಯೂ ಟರ್ಬೈನ್ಸ್ಗಳಿದ್ದಾವೆ, ಎಲ್ಲರೂ ನಿಮಗೆ ನಿಮ್ಮ ಹೊಲದಲ್ಲಿ ಆ ಟರ್ಬೈನ್ಸ್ಗಳನ್ನು ಇನ್ಸ್ಟಾಲ್ ಮಾಡಿ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಕ್ಕಂಥ ಕಂಪನಿಗಳು ಭಾಳಷ್ಟು ನಿಮಗೂ ಕೇಳಿರ್ತಾರೆ, ಬಂದಿರ್ತಾರೆ ನಿಮ್ಮ ಹತ್ರನೂ ಸಹ. ಆಮೇಲೆ ಅದೇ ರೀತಿ ಸೋಲಾರ್ ಪ್ಯಾನಲ್ಸ್ಗಳನ್ನು ನಿಮ್ಮ ಹೊಲದಲ್ಲಿ ಇನ್ಸ್ಟಾಲ್ ಮಾಡಿ ಅದರ ಬಗ್ಗೆನೂ ಸಹ ನಿಮಗೆ ವರ್ಷದ ಇಂತಿಷ್ಟು ಅಮೌಂಟನ್ನು ಕೊಡ್ತೀವಿ, ನಾವು ಸೋಲಾರ್ ಒಂದು ವಿದ್ಯುತ್ತನ್ನು ತಯಾರು ಮಾಡ್ತೀವಿ ಅಂತಕ್ಕಂಥ ನಿಮ್ಮ ಊರಲ್ಲಿಯೂ ಸಹ ಭಾಳಷ್ಟು ಕಡೆಗಳಲ್ಲಿ ಕೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸೋಲಾರ್ ಮತ್ತು ಗಾಳಿಯ ಶಕ್ತಿ ಭಾಳಷ್ಟು ಯಥೇಚ್ಛವಾಗಿದೆ, ಭಾಳಷ್ಟು ಪ್ರಮಾಣದಲ್ಲಿ ಶಕ್ತಿಯನ್ನು ನಾವು ವಿದ್ಯುತ್ತನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಹವಾಮಾನ ಇಲ್ಲಿದೆ. ಸೊ ಆ ಕಾರಣದಿಂದಾಗಿ ಏನಾಗ್ತಾ ಇದೆ ಅಂತಂದರೆ ಭಾಳಷ್ಟು ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ಈ ಒಂದು ಬಿಜಾಪುರ ಜಿಲ್ಲೆಗೆ ಬಂದು ವಿದ್ಯುತ್ ಶಕ್ತಿ ತಯಾರಿಸೋದಕ್ಕೆ ಉತ್ಸುಕತರಾಗಿದ್ದಾರೆ. ಸೊ ಅದನ್ನು ನೀವು ಕೈಗೊಳ್ಳಬಹುದು, ಅದರ ಜೊತೆ ಜೊತೆಯಲ್ಲಿಯೂ ಸಹ ನೀವು ಒಂದು ಕೃಷಿಯನ್ನು ಮಾಡಬಹುದು. ಯಾವ ರೀತಿ ಅಂತಂದರೆ ಫೋಟೋವೋಲ್ಟಾಯಿಕ್ ಅಗ್ರಿಕಲ್ಚರ್ ಅಂತ ನಾವು ಅದನ್ನು ಹೇಳ್ತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ. ಅಂದರೆ ಅವು ಪೆನಲ್ಸ್ಗಳನ್ನು ನೀವು ಒಂದು ಹೈಟ್ಗೆ ಹಾಕಿದರೆ, ಒಂದು ಹೈಟ್ ಮಟ್ಟಕ್ಕೆ ಹಾಕಿದರೆ ನೀವು ಕೆಲವೊಂದು ಬೆಳೆಗಳು ಅದು ಬೆಳಕನ್ನು ಕಡಿಮೆ ಬೇಕಾಗಿರ್ತಕ್ಕಂಥ ಬೆಳೆಗಳನ್ನು ನಾವು ಅಲ್ಲಿ ಬೆಳೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬಹುದು ಅಥವಾ ಅದನ್ನು ಉಪಯೋಗಿಸಬಹುದು. ಸೊ ಇಂದಿನ ಕೃಷಿ ತಂತ್ರಜ್ಞಾನ ನಮಗೆ ನಮ್ಮೆಲ್ಲರ ನಾಳೆಯ ಸಮೃದ್ಧಿ. ಯಾಕೆಂತಂದರೆ ನಮಗೆ ಕೃಷಿ ಯಾಂತ್ರೀಕರಣ ನಮ್ಮ ಶತ್ರುವಲ್ಲ, ಅಥವಾ ಬರ್ತಕ್ಕಂಥ ಯಾವುದೇ ಒಂದು ವೈಜ್ಞಾನಿಕ ತಂತ್ರಜ್ಞಾನವು ಅದರದೇ ಆಗಿರ್ತಕ್ಕಂಥ ಸಾಧಕ ಬಾಧಕಗಳನ್ನು ಹೊಂದಿರ್ತವೆ. ಅದನ್ನು ನಾವು ಯಾವ ರೀತಿಯಲ್ಲಿ ಬಳಸ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಯಾಕಂದರೆ ಒಂದು ಟ್ರ್ಯಾಕ್ಟರ್ ಸಹ ನಾವು ಅದನ್ನ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಅದನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡಲಿಲ್ಲ ಅಂತಂದರೆ ನಾವು ಮತ್ತೆ ಸಾಲದ ಸುಳಿಯಲ್ಲಿ ಸಿಗ್ತಕ್ಕಂಥದ್ದೊಂದು ಸಾಧ್ಯತೆ ಭಾಳಷ್ಟಿದೆ. ಸೊ ಹಾಗಾಗಿ ಯಾವುದೇ ತಂತ್ರಜ್ಞಾನವನ್ನು ನಾವು ನಮ್ಮ ಹೊಲದಲ್ಲಿ ಬಳಕೆ ಮಾಡಬೇಕು ಅಂತಂದರೆ ಅದನ್ನು ಸಮರ್ಪಕವಾಗಿ ತಿಳ್ಕೊಂಡು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ತಾವು ಅದನ್ನು ಉಪಯೋಗ ಮಾಡಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೋತೀವಿ. ಅದು ಸಹ ನಮ್ಮ ಸಹಕಾರಕ್ಕೆ ಏನಾಗ್ತಿದೆ ಅಂತಂದರೆ ಕೃಷಿ ನಾವು ಯಂತ್ರೀಕರಣ ಮಾಡೋದ್ರಿಂದ ಅಥವಾ ಯಂತ್ರಗಳನ್ನು ಬಳಸೋದ್ರಿಂದ ನಾವು ಯಾವುದೇ ರೀತಿಯ ಲೇಬರ್ಸ್ಗಳ ಕೆಲಸವನ್ನು ಕಡಿಮೆ ಮಾಡ್ತಾ ಇಲ್ಲ, ಲೇಬರ್ಸನ್ನು ಕಸ್ಕೊಳ್ತಾ ಇಲ್ಲ, ಅವರ ಕೆಲಸವನ್ನು ಇನ್ನೂ ಸರಳವಾಗಿ ಮಾಡ್ತಾ ಇದ್ದೀವಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸವನ್ನು ಬೇಗ ಮುಗಿಸ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾವುದೇ ಯಾಂತ್ರೀಕರಣ ಅಥವಾ ಯಾವುದೇ ಒಂದು ತಾಂತ್ರಿಕ ಮಾಹಿತಿಯನ್ನು ಸರಳವಾಗಿ ಉಪಯೋಗ ಮಾಡಿಕೊಡ್ರಿ, ನಿಮಗೆ ಗೊತ್ತಿದ್ರೆ ಬೇರೆಯವರಿಗೆ ತಿಳಿಸ್ರಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಒಂದು ಜ್ಞಾನವನ್ನು ಸಂಗ್ರಹಿಸೋದಕ್ಕೆ ಪ್ರಯತ್ನ ಮಾಡಿ. ಇದೇ ರೀತಿ ತಂತ್ರಜ್ಞಾನ ಮತ್ತು ಅನುಭವ ಏನಾಗುತ್ತೆ ಅಂತಂದರೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥ ಕೃಷಿಯ ಅನುಭವ, ಆಮೇಲೆ ನಾವು ಇಂದಿನ ಬಳಕೆಯಲ್ಲಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಒಂದುಗೂಡಿಸಿದ್ರೆ ನಾವು ಸಮೃದ್ಧವಾದ ಕೃಷಿಯನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ನಾನಿವತ್ತು ನಿಮಗೆ ಹೇಳಲು ಇಷ್ಟಪಡ್ತೇನೆ. ವಿಶೇಷವಾಗಿ ಏನಾಗ್ತಿದೆ ಅಂತಂದರೆ ಸ್ಟಾರ್ಟಪ್ ಅಂತಂದರೆ ಅನೇಕ ಅನ್ವೇಷಣೆಗಳನ್ನು ನಾವು ನಮ್ಮ ಹೊಲಗಳಲ್ಲಿ ಅನೇಕ ಪ್ರಯೋಗಗಳನ್ನು ನಮ್ಮ ಮನೆಗಳಲ್ಲಿ ನಾವು ಮಾಡಿರ್ತೀವಿ. ನಮಗೆ ಗೊತ್ತಿರುತ್ತೆ, ಪಾರಂಪರಿಕವಾಗಿ ನಮ್ಮ ಅಜ್ಜ ನಮ್ಮ ಅಪ್ಪ ಆಮೇಲೆ ನಾವು ಸಹ ಅದನ್ನು ಮಾಡ್ಕೊಂಡು ಬಂದಿರ್ತೀವಿ. ಅಂಥ ಏನಾದರೂ ಪ್ರಯೋಗಗಳು ನಿಮ್ಮ ಹತ್ರ ಇದ್ದರೆ ಅಥವಾ ನೀವು ಅದನ್ನು ರೂಢಿಯಲ್ಲಿಟ್ಟರೆ ಅಥವಾ ನೀವು ಅದನ್ನು ಬಳಕೆ ಮಾಡ್ತಾ ಇದ್ರೆ ಇಂದಿಗೂ ಸಹ ನಿಮ್ಮ ಮನೆಯಲ್ಲಿ ಇದ್ರೆ ಅದನ್ನು, ಸೊ ಅದನ್ನು ನಿಮ್ಮ ಹೆಸರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಕ್ಕಂಥದ್ದು ಅಥವಾ ದಾಖಲಾತಿ ಮಾಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಜೊತೆಗೆ ಕೈ ಜೋಡಿಸಿದೆ. ಸೊ ಹಾಗಾಗಿ ಯಾರೇ ರೈತರು ಅಥವಾ ಯಾರೇ ಒಬ್ಬ ಸಾರ್ವಜನಿಕರು ಅಥವಾ ಯಾರೇ ಒಬ್ಬ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ ಅಥವಾ ಒಬ್ಬರು ಕೃಷಿಯಲ್ಲಿ ತೊಡಗಿರ್ತಕ್ಕಂಥವ್ರು ಏನೇ ಒಂದು ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಅನ್ವೇಷಣೆಯನ್ನು ಮಾಡಿದರೆ ಅಥವಾ ಯಾವುದೇ ಒಂದು ಪಾರಂಪರಿಕವಾಗಿರ್ತಕ್ಕಂಥ ದಾಖಲೆಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ನಿಮ್ಮ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಾವು ಸಹಕಾರ ಮಾಡ್ತೀವಿ. ಅದು ತಾಂತ್ರಿಕವಾಗಿ ನಿಮ್ಮ ಹೆಸರು ಮೇಲೆ ಕಮರ್ಷಿಯಲೈಸ್ ಆಗುವ ರೀತಿಯಲ್ಲಿ ಭಾರತ ಸರ್ಕಾರದಿಂದ NIF ಅಂತಕ್ಕಂಥ ಒಂದು ಸಂಸ್ಥೆಯ ಜೊತೆ ನಾವು ನಿಮಗೆ ಅದು ಅನುಕೂಲವಾಗುವ ರೀತಿಯಲ್ಲಿ ಅದರಿಂದ ನಿಮಗೆ ಒಂದು ಆದಾಯ ಬರುವ ರೀತಿಯಲ್ಲಿ ಅದನ್ನು ದಾಖಲಾತಿಯನ್ನು ಸೃಷ್ಟಿಸಿ ನಿಮ್ಮ ಹೆಸರು ಮೇಲೆ ನೋಂದಾಯಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಯಾವುದೇ ಒಂದು ಅನ್ವೇಷಣೆ ಇರಲಿ, ಅದು ಒಂದು ಔಷಧಿ ಇರಲಿ, ಒಂದು ಗಿಡಮೂಲಿಕೆ ಇರಲಿ, ಒಂದು ಬೀಜ ಇರಲಿ, ಅಥವಾ ಯಾವುದೇ ಒಂದು ಪ್ಲಾಂಟ್ ವೆರೈಟಿ ಇರಲಿ, ಅಥವಾ ಯಾವುದೇ ಒಂದು ಸಣ್ಣ ಉಪಕರಣ ಇರಲಿ, ಅದನ್ನೇನಾದರೂ ನೀವು ಮಾಡಿದರೆ ನಾವು ಅದನ್ನೂ ಸಹ ನಿಮಗೆ ನಿಮ್ಮ ಹೆಸರು ಮೇಲೆ ಅದರಿಂದ ನಿಮಗೇನಾದರೂ ಆದಾಯ ಬರುವ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಈ ವರ್ಷದಿಂದ ಅದನ್ನು ಸಹ ಮಾಡ್ತಾ ಇದ್ದೀವಿ. ಸೊ ಅನುಭವ ಒಂದಾದಾಗ ಮಾತ್ರ ನಮ್ಮ ಸಮೃದ್ಧ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದೆ. ಧನ್ಯವಾದಗಳು. ಜೈ ಕಿಸಾನ್, ಜೈ ವಿಜ್ಞಾನ್. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆಧುನಿಕ ಕೃಷಿಗಾಗಿ ಯಂತ್ರೋಪಕರಣಗಳು ಈ ವಿಷಯ ಕುರಿತು ವಿಜಯಪುರದ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರಮೇಶ್ ಬೀರ್ಗಿ ಅವರ ಧ್ವನಿಮುದ್ರಣವನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನೀವು ಸ್ಕ್ಯಾಮರ್ಸ್ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತ. ಒಂದು ಮುಖ್ಯ ಪ್ರಶ್ನೆ, ಯಾರಾದರೂ ಅಪರಿಚಿತ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ ಒಂದು ಎಕ್ಸ್ಪರ್ಟ್ ಸ್ಟಾಕ್ ಟಿಪ್ ಕೊಟ್ಟು ಆಪ್ ಡೌನ್ಲೋಡ್ ಮಾಡಿ ಹಣ ಡಬಲ್ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ತೀರಿ? ಎ, ಥಟ್ಟನೆ ಆಪ್ ಡೌನ್ಲೋಡ್ ಮಾಡ್ತೀರಿ. ಬಿ, ಅವರಿಂದ ಇನ್ನಷ್ಟು ಟಿಪ್ಸ್ ತಗೊಳ್ತೀರಿ. ಸಿ, ಮೊದಲು ಅಡ್ವೈಸರ್ ಬಗ್ಗೆ ಪೂರ್ತಿ ತನಿಖೆ ಮಾಡ್ತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ತುಂಬಾ ಚೆನ್ನಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಇನ್ನು ಮುಂದೆ ಜನಪದ ಸಂಗೀತ. ಮಲ್ಲಪ್ಪ ಗುರುಪಾದಪ್ಪನವರ್ ಹಾಗೂ ತಂಡದವರಿಂದ ಭಜನೆ ಪದ. ಚಿಂತೆ ಮಾಡ್ತಿದಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕರ ಸುಖವಿಲ್ಲ ಎಲೆ ಮನವೇ ನಿನಗ, ಯಾಕರ ಮಾಡಬಾರದು ಎಲೆ ಮನವೇಣಿ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಬಲ್ಲಂತ ಜ್ಞಾನಿಯು ಬಹಳಷ್ಟು ಹೇಳಿದರು, ಅಲ್ಲಂತ ಅನಬಾರದು ಎಲೆ ಮನವೇ, ಅಲ್ಲಂತ ಅನಬಾರದು ಎಲೆ ಮನವೇ. ಯಾಕ ಚಿಂತಿ ಮಾತಿದಿ ಎಲೆ ಮನವೇ, ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾರಿಗೆ ಯಾರಿಲ್ಲೋ ಎಲೆ ಮನವೇ, ಇದು ಮೂರ ದಿನದ ಸಂತಿ ಎಲೆ ಮನವೇ. ಸೇರದವರ ಮುಂದೆ ಜಾರಿ ಬೀಳದಂತೆ, ಪಾರಾಗಿ ಹೋಗಬೇಕು ಎಲೆ ಮನವೇ, ಪಾರಾಗಿ ಹೋಗಬೇಕು ಎಲೆ ಮನವೇ. ಯಾಕ ಚಿಂತಿ ಮಾತಿದಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಆಶೆ ಅಳಿಯಬೇಕು ಎಲೆ ಮನವೇ, ಇದು ಕೇಶಿಕೆ ಸಂಸಾರ ಎಲೆ ಮನವೇ. ದೇಶದೊಳಗೆ ನಮ್ಮ ಗುಡ್ಡದ ಮಹಂತನ, ದೇಶದೊಳಗೆ ನಮ್ಮ ಜ್ಞಾನವ ಮಾರಿ ಬ್ಯಾಡ ಎಲೆ ಮನವೇ, ಜ್ಞಾನವ ಮಾರಿ ಬ್ಯಾಡ ಎಲೆ ಮನವೇ. ಯಾಕ ಚಿಂತಿ ಮಾಡ್ತೀನಿ ಎಲೆ ಮನವೇ ನಿನಗ, ಯಾಕರ ಸುಖವಿಲ್ಲ ಎಲೆ ಮನವೇ ನಿನಗ, ಯಾಕರ ಸುಖವಿಲ್ಲ ಎಲೆ ಮನವೇ. ಯಾಕ ಚಿಂತಿ ಮಾಡ್ತೀವಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ನಿನಗ, ಯಾತರ ಸುಖವಿಲ್ಲ, ಯಾತರ ಸುಖವಿಲ್ಲ, ಯಾತರ ಸುಖವಿಲ್ಲ ಎಲೆ ಮನವೇ. ಕೊನೆಯದಾಗಿ ಕೇಳಿ ಬಿ ಆರ್ ಪೊಲೀಸ್ ಪಾಟೀಲ್ ಅವರ ಧ್ವನಿಯಲ್ಲಿ ಒಂದು ತತ್ವ ಪದವನ್ನ. ನೀ ಎಷ್ಟರ ಮೆರಿತಿ, ಇನ್ನೇಸು ದಿನ ಇರ್ತಿ, ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ, ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ. ಪ್ರೀತಿ ಎಂಬೋ ವರತಿ, ಪ್ರೀತಿ ಎಂಬೋ ವರತಿ, ಕಾಲಾಡಿಸಿ ಕಲ್ಕ ಮಾಡತಿ. ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ, ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ. ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ? ಬರುವಾಗ ತಂದದ್ದೇನೈತಿ, ಹೋಗುವಾಗ ಒಯ್ಯುವುದೇನೈತಿ? ಬರುವಾಗ ತಂದದ್ದೇನೈತಿ.